ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿಯೂ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ದತೆ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರು ಸೂಚನೆ ನೀಡಿದ್ದಾರೆ. ಗದಗ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು 5 ವರ್ಷದ ಒಳಗಿನ ಪ್ರತಿ ಮಗುವಿಗೆ ತಪ್ಪದೇ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮನವಿ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಡಿಸೆಂಬರ್ 1ರಿಂದ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು ಸುಮಾರು 2,500 ಪ್ರಕರಣಗಳನ್ನು ದಾಖಲಿಸಿ 8 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರ ಸುರಕ್ಷತೆ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸದೃಢವಾಗಿದೆ, ಮೇಲ್ಮನೆಯಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸಮರ್ಥನೆ. ಅಂತಾರಾಷ್ಟೀಯ ಕ್ರೀಡಾಪಟುಗಳಿಗೆ ಸರ್ಕಾರಿ ಉದ್ಯೋಗ ನೀಡಲು ಸರ್ಕಾರ ಬದ್ದ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಇಂದು ಸಚಿವ ಸಂಪುಟ ಸಭೆ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ಆಯೋಜಿಸುವ ಕುರಿತಂತೆ ಚರ್ಚೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜನೌಷಧಿ ಕೇಂದ್ರ ಮುಚ್ಚುವ ಆದೇಶ ರದ್ದುಗೊಳಿಸಿದ ಹೈಕೋರ್ಟ್. ದ್ವೇಷ ಭಾಷಣ ನಿಯಂತ್ರಣ ವಿಧೇಯಕ ಅಸಂವಿಧಾನಿಕ, ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಕನ್ನಡದ ಒಂದೊಂದು ನುಡಿಯು ಕಿಡಿಯಾಗಬೇಕು, ಸಿಡಿಲಾಗಬೇಕು, ನಕ್ಷತ್ರವಾಗಬೇಕು, ಅಮೃತ ಬಿಂದುವಾಗಬೇಕು, ಇದು ನಮ್ಮ ಆಶೆ. ಈ ಆಶೆಯನ್ನು ಈಡೇರಿಸಲು ದುಡಿಯುವುದರಲ್ಲಿ ಎಲ್ಲ ದೇಶ ಭಾಷಾ ಬಾಂಧವರು ಅವರ ಅದೃಷ್ಟ ಶಕ್ತಿಗಳು ಸಹಕರಿಸಲಿ. ಹೀಗೆ ಕರೆ ನೀಡಿದವರು ಕನ್ನಡ ನಾಡು ನುಡಿ ಸಂಸ್ಕೃತಿಯ ಅಭಿವೃದ್ಧಿಗಾಗಿ ದುಡಿದ ಹಿರಿಯ ಕವಿ ಡಿವಿ ಗುಂಡಪ್ಪನವರು. ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆಯಿಂದ ಮಹಿಳಾ ಸಬಲೀಕರಣ, ಈ ವಿಷಯದ ಕುರಿತಂತೆ ಡಾಕ್ಟರ್ ಎನ್ ಚೇತನ್ ಅವರೊಂದಿಗೆ. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಅರ್ಪಿಸುವ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಂಧುಗಳಿಗೆಲ್ಲ ಸ್ವಾಗತ. ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ? ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ? ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ? ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ? ಹಲೋ ಕೆಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ. ನೈಪುಣ್ಯತೆ, ಕೌಶಲ್ಯ ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು. ಗೆಲುವಿನ ಗುಟ್ಟು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ. ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿದ್ರೆ ನಿನ್ನ ಡೇಟಾ ತಕ್ಷಣ ಕದೋಯ್ತು ಅಂದ್ರೆ ಡಿಜಿಟಲ್ ರಸ್ತೆ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ಗೆ ಸೇರೆ ಹಿಡಿದಾರೆ. ರಿಮೋನ್ ಪಾಯಿಂಟ್ ನಲಾಲಕ್ಕೆ ತೋರಿಸ್ತಾರೆ. ನಿನ್ನ ದೂದಿದಾದ ಹಣಕಾಸಿನ ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ನಾವು ನೆಟ್ಟಾಗಿದ್ದರೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅನಾನಸ್ ಬೆಳೆ ನಿರ್ವಹಣೆ ಕುರಿತು ತೆಲಗುಂದಲಿ ಗ್ರಾಮ, ಸೊರಬ ತಾಲೂಕು, ಹರಿಷಿ ಪೋಸ್ಟ್, ಶಿವಮೊಗ್ಗ ಜಿಲ್ಲೆ ರೈತರಾದ ಚಂದ್ರಪ್ಪ ಗಣಪತಿ ಬಡಗಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಚಂದ್ರಪ್ಪ ಗಣಪತಿ ಬಡಗಿ ಅವರಿದ್ದಾರೆ. ಇವರು ತೆಲಗುಂದಲಿ ಗ್ರಾಮ, ಸೊರಬ ತಾಲೂಕು, ಹರಿಷಿ ಪೋಸ್ಟ್, ಶಿವಮೊಗ್ಗ ಜಿಲ್ಲೆ. ಪ್ರಮುಖವಾಗಿ ಇವರು ಅನಾನಸ್ ಬೆಳೆನ ಬೆಳೀತಾರೆ. ವಿಶೇಷವಾಗಿ ಅಂತ ಹೇಳಿದ್ರೆ ಆ ಒಂದು ಭಾಗದಲ್ಲಿ ಸ್ವಲ್ಪ ಸಿರ್ಸಿ ಹತ್ರ ಇರೋದಕ್ಕೋಸ್ಕರ ಅಥವಾ ಉತ್ತರ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರ್ತಕ್ಕಂತ ಒಂದು ಪ್ರದೇಶ ಇರೋದಕ್ಕೋಸ್ಕರ ಅಲ್ಲಿ ಸಾಮಾನ್ಯವಾಗಿ ಅನಾನಸ್ ಬೆಳೆ ನಾವು ಕಾಣ್ತೀವಿ. ಬದುಗಳಲ್ಲಿ ಕೂಡ ಬೆಳೀತಾರೆ, ಪ್ರಮುಖ ಜಮೀನಿನಲ್ಲಿಯೂ ಬೆಳೀತಾರೆ. ಸೊ ಹಾಗಾಗಿ ಈಗ ಇವರು ಕಡಿಮೆ ಪ್ರಮಾಣದ ಜಮೀನಿನಲ್ಲಿನೇ ಅನಾನಸ್ ಬೆಳೆನ ಬೆಳೀತಾ ಇದ್ದಾರೆ. ಚಂದ್ರಪ್ಪ ಅವರೇ, ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ಟುಡಿಯೋಗೆ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ. ನಮಸ್ತೆ. ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ದೀರಾ? ನಾನು ಸಾಮಾನ್ಯ ಒಂದು 30-35 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. ಇದು ಜಮೀನು ಪಿತ್ರಾರ್ಜಿತನೋ ಅಥವಾ ನೀವು ಕೊಂಡ್ಕೊಂಡಿದ್ದೀರಾ? ಇಲ್ಲ, ಪಿತ್ರಾರ್ಜಿತ. ಹೌದು. ಈಗ ಪ್ರಮುಖವಾಗಿ ಹೇಳ್ತಾ ಇದ್ರಿ ಭತ್ತ ಮತ್ತೆ ಅನಾನಸ್ ಬೆಳೆ ಅಲ್ವಾ? ಭತ್ತ, ಅನಾನಸು, ಅಡಿಕೆನೂ ಇದೆ. ಅಡಿಕೆನೂ ಇದೆ. 2.5 ಎಕರೆ ಅಡಿಕೆ ಇದೆ. 1.5 ಎಕರೆ ಭತ್ತ ಇದೆ. 1.5 ಎಕರೆ ಪೈನಾಪಲ್ ಇದೆ. ಅನಾನಸ್ ಬೆಳೆ. ಈಗ ಅನಾನಸ್ ಬೆಳೆ ಬಂದ್ರೆ ಯಾವ ತಳಿ ಬೆಳೀತಾ ಇದ್ರಿ? ಅನಾನಸ್ ನಲ್ಲಿ ಅದು ರಾಣಿ ಅಂತ, ಅದು ಇಲ್ಲಿ ಆಗಲ್ಲ, ಅದು ಕ್ವೀನ್ ಅಂತಾರೆ, ಅದು ಕೇರಳ ಆ ಕಡೆ. ಈಗ ಎಲ್ಲಿ ತಂದ್ರಿ ಇದು? ಅದು ಮೂಲ 35-40 ವರ್ಷದಿಂದ ಇಲ್ಲೇ ಹುಟ್ಟಿ ಬೆಳೆದದ್ದು. ಹೌದು. ಅಂದ್ರೆ ಒಂದು ಹಣ್ಣು, ಒಂದು ಗಿಡ ನೆಟ್ಟಿವಿ ಅಂದ್ರೆ ಅದರ ವಿಶೇಷತೆ ಏನಂದ್ರೆ ಹಣ್ಣು ಕಟ್ಟಿಂಗ್ ಆದ್ರೆ ಅದೇ ಸಸಿ ಕೊಡ್ತದೆ. ಹೌದು ಹೌದು, ಅದೇ ಸಸಿ. ಹಂಗಾಗಿ ಅದರ ಅದೇ ಸ್ಲಿಪ್ಸ್, ಸಕ್ಕರ್ಸು ಅಂತ ಅದರಲ್ಲಿ ಎರಡು ಬರ್ತೈತಿ, ಮೇಲೊಂದು ಕೆಳಗೊಂದು. ಅದೇ ತಳಿನೆ ನಾವು ಈ ಬಾಳೆ ಹಿಳ್ಳನ್ನು ಹೆಂಗ ಕಿತ್ತು ಮಾಡ್ತೇವೆ ಅದೇ ರೀತಿನೇ. ಈಗ 2 ವರ್ಷ ಬೆಳೆ ತೆಗೆದ್ವಿ, ಅದನ್ನ ಕಿತ್ತು ಹಾಕಿದ್ವಿ, ಮತ್ತೆ ಹಚ್ಚಿದ್ವಿ, ಹಿಂಗೆ ಅದರಲ್ಲೇ ಅದೇ ಬೀಜ ಇಟ್ಕೊಂಡು ಬಂದದ್ದು ಬಿಟ್ಟು ಬೇರೆ ಯಾರಿಲ್ಲ. ಇದು ಮುಖ್ಯವಾದ ಜಮೀನಲ್ಲಿ ಬೆಳೀತಾ ಇದ್ರೆ ಬರ್ದುಗಳಲ್ಲಿ ಬೆಳೀತಿದ್ರೆ? ಇಲ್ಲ, ಇದು ವಿಶೇಷವಾಗಿ ತೆರೆಯಲ್ಲಿ ಬರಲ್ಲ, ಕುಸಿಗೆ ಜಮೀನಿಗೆ ಇದು ಹೇಳಿಸಿತ್ತು ಬರುತ್ತೆ. ಎರಡನೇ ನೆರಳಿನ ಆಶ್ರಯ ಆಗಲ್ಲ ಇದಕ್ಕೆ. ಬಿಸಿಲು ಬೇಕು. ಎಷ್ಟು ಹೆಚ್ಚಿಗೆ ಬಿಸಿಲು ಬಿತ್ತು, ನೀರು ಹೆಚ್ಚು ಅಂದ್ರೆ ಹೆಚ್ಚು ಕೊಟ್ಟಷ್ಟು ಒಳ್ಳೇದು, ಆದ್ರೆ ನೀವು ಅತಿ ನೀರು ಕಮ್ಮಿ ಇದ್ದಲ್ಲಿ ಬೆಳೆ ಲಾಭ. ಹಂಗಾಗಿ ನಾನು ಪ್ರತಿ ಒಂದು ಲೆಕ್ಕಾಚಾರ, ಅದಕ್ಕೊಂದು ಸೀಮಿತವಾದ ಟೈಮು, ಅದನ್ನಿಟ್ಟು ದುಡಿದಾಗ ದೊಡ್ಡ ಲಾಭ ಕೊಡ್ತದೆ. ಈಗ ಒಂದ್ ಎಕರೆ ಒಂದು 10,000 ಗಿಡ ನೆಡ್ತೇವೆ ಅಂತ ಇಟ್ಟಿದ್ದಾರೆ, ಅದನ್ನ ಅಲಕ್ಷ್ಯ ಮಾಡಿದ್ರೆ ಅದು 1 ಕೆಜಿ ಮಾಡಬಹುದು. ಆ 1 ಕೆಜಿ ಮಾಡಿದಾಗ ಅದರ ಅರ್ಧ ಬೆಲೆ, ಅದೇ 2 ಕೆಜಿ 1.5 ಕೆಜಿ ಮಾಡಿದಾಗ ಅದರ ಡಬಲ್ ಬೆಲೆ. ಈ ರೀತಿ ಇಟ್ಟು ಆದಷ್ಟು ಕಾಳಜಿ ವಹಿಸಿ ಅದನ್ನ ಮುತುವರ್ಜಿ ವಹಿಸಿ ಬೆಳೆ ಮಾಡಿದ್ರೆ ಅದು ಮಾತ್ರ ರಾಸಾಯನಿಕ ಬೇಕೇ ಬೇಕು. ಅದಕ್ಕೆ ರಾಸಾಯನಿಕ ಬೆಳೆಯೋದಿಲ್ಲ, ಅದು ಆರ್ಗಾನಿಕ್ ನೇ ಬೆಳೆಯಕ್ ಆಗದೇ ಇಲ್ಲ. ಅದು ವಿಶೇಷತೆ, ಅದೊಂದು ಸ್ಪೆಷಲ್. ಅಲ್ಲ, ಇದು ನೀವು ನಿಮ್ಮ ಅನುಭವದಲ್ಲಿ ಹೇಳ್ತಾ ಇದ್ದೀರೋ ಇಲ್ಲ ಹಿಂದೆ ಮಾಡ್ಕೊಂಡು ಬಂದಿರೋ ಅದನ್ನೇ ಮುಂದುವರ್ಸಿ ಅದರಲ್ಲಿ? ನನ್ನ ಅನುಭವನು ಅದು. ಇನ್ ಬಿಟ್ರೆ ತೋಟ ನಾನು ಮಾತ್ರ ರಾಸಾಯನಿಕ ಕಮ್ಮಿ. ನಮ್ಮ ಮನೆಯ ಕೊಟ್ಟಿಗೆ ಒಂದು ತೋಟ, ಮನೆ ಎದುರಿಗೆ ತೋಟ ಮಾಡಿದ್ದೀನಿ ನಾನು. 1 ಎಕರೆ ತೋಟ ಇದೆ ಮನೆ ಎದುರಲ್ಲಿ, 22 ಕ್ವಿಂಟಲ್ ಅಡಿಕೆ, ಒಣ ಅಡಿಕೆ ತೆಗೆದಿದೆ ಅದರಲ್ಲಿ. ವಿಶೇಷತೆ ಬಹಳ ಉತ್ತಮ ಕೃಷಿ. ಈಗ ನೀವು ನೋಡಿದ್ರು ಸಮಾಧಾನ ತರ ಬೆಳೆ, ಆದ್ರೆ ಅದಕ್ಕೆ ರಾಸಾಯನಿಕ ಕಮ್ಮಿ. ಇನ್ನು ಅದನ್ನ ಮಾಡದೇ ಇದ್ದಾಗ ಒಂದಿಷ್ಟು ರೋಗ ರುಜಿಗಳು ಮಾಮೂಲಿ. ಈ ಕೊಳೆ ರೋಗ ಇದೆ, ಅದು ಸುಳಿ ಕೊಳೆ ಅಂತಾನೆ, ಅದನ್ನು ಯಾರು ಕಾಪಾಡಕ್ಕಾಗಲ್ಲ. ಇನ್ನು ಬೇರುಗೊಳೆ ಅಂತ ಬರುತ್ತೆ ಸರ್, ಅದು ಸಹ ಅದು ತಾನಾಗಿ ನಮಗೆ ಕ್ಯಾನ್ಸರ್ ಬಂದಂಗೆ, ನಮಗ್ ಕ್ಯಾನ್ಸರ್ ಬಂದಂಗೆ. ಹಂಗಾಗಿ ಜನರು ಈಗ ಏನಾಗೈತಿ, ತೋಟ ಇರ್ಬೋದು, ಪೈನಾಪಲ್ ಇರ್ಬೋದು, ಆದಷ್ಟು ಲೇಬರ್ ಕಳಿಸ್ಕೊಂಡ್ ಮಾಡೋರು ಹೆಚ್ಚಿಗೆ ಇದ್ದಾರೆ ಸರ್. ಅಲ್ಲಿ ಏನ್ ಮಾಡಿದೆ ಅವ್ನು, ಲೇಬರ್ ವೈದ್ಯುದನ್ನ ಎಲ್ಲಿ ಹಾಕ್ತಾನೋ ಅನ್ನೋದೇ ನೋಡೋರು ಇಲ್ಲ. ಈ ನಮ್ದು ಅದಿಲ್ಲ, ಒಂದ್ ಆಳ್ ಬಂದ್ರು ನಾನು ಅವ್ನು ನಿಂಬಲ ಹೋಗ್ಬೇಕು. ನಂತರ ನಾನು ಸಹ ಅದನ್ನ ಅಷ್ಟು ಪ್ರೀತಿಯಿಂದ ಮಾಡ್ತೇನೆ. ಈಗ ಈ ಕೊಳೆ ರೋಗ ಇವಕ್ಕೆ ಮೆಡಿಸಿನ್ ಮಾಡ್ತವೆ, ಆದ್ರೆ ಈ ಬೆಳೆ ಮಾಡೋರಿಗೆ ಮೇನ್ ಉದ್ದೇಶ ಏನು ಅಂತಂದ್ರೆ, ಏನ್ ಆಗ್ತಾ ಐತಿ ಜಮೀನ್ ಮೇಲೆ ಸರಿಯಾದ ರೀತಿ ಏನಾಗ್ತೈತಿ ಅಂತ ಮನದಟ್ಟ ಮಾಡ್ಕೊಂಡು ಮೆಡಿಸಿನ್ ಹೋಗ್ಬೇಕು ಸರ್. ಫಸ್ಟ್ ಅಂದ್ರೆ ಈಗ ತೋಟಕ್ಕೆ ಸುಣ್ಣ ಔಷಧಿ ಕೊಳೆ, ಈ 2 ವರ್ಷದಿಂದ ಬಹಳ ಆಗಿತ್ತು. ಈ ಹಿಂದೆ ನಾನು 30 ವರ್ಷ ಸ್ವಂತ ನಾನೇ ತೋಟಕ್ಕೆ ಔಷಧಿ ಹೊಡಿತೇನೆ ಈಗೂ ಸಹ ಈ ವಯಸ್ಸಿಗೆ. ಆದ್ರೆ ಆ ತೋಟಕ್ಕೆ ಬೇರೆ ಔಷಧಿ ಹೊಡೆಯುವ ಕೊನೆಗೆ ತಾಗಸ್ತಾನ ಇಲ್ಲ ನೋಡಲ್ಲ, ಆದ್ರೆ ಔಷಧಿ ಪ್ರಯೋಗ ಆಗಲ್ಲ ಅಂತ ಬೇರೆ ಔಷಧಿ ಹೋಗ್ತಾರೆ. ತುತ್ತ ಸುಣ್ಣ ಆಗ್ಲಲ್ಲ, ಲ್ಯಾಬ್ನೇ ತಯಾರಾಗೋದು ಸಿಒಸಿ ಮಾಲ್ ಹೋಗ್ತಾರೆ. ಇಲ್ಲ, ತೋಟಕ್ಕೆ ಬೇಕಾಗಿರೋದು ವಿಶೇಷವಾಗಿ ತುತ್ತ ಸುಣ್ಣ ಮಾತ್ರ. ತುತ್ತ ಸುಣ್ಣ ಬೋರ್ಡನೇ ಸಿಂಪೂರ್ಣ ಮಾಡ್ರಿ ಅಂತಾರೆ ನಿಮ್ಮ ಕೃಷಿ ಅಧಿಕಾರಿಗಳು ಸಹ ಕೇಳಿದಾಗ. ಆದ್ರೆ ಈ ನಮ್ಮ ಜನರಿಗೆ ತಾಳ್ಮೆ ಇಲ್ಲ. ಈ ಮಳೆಗಾಲದಲ್ಲಿ ವಿಶೇಷವಾಗಿ ನಿಮ್ದು ಈ ಸುಣ್ಣ ಇದೆ ಸರ್, ಮಳೆಯಾಗ ಹೊಡೆದ್ರು ವರ್ಕ್ ಆಗ್ತತಿ, ಆದ್ರೆ ನಿಂತುಕೊಂಡು ಹೊಡೆಸೋ ತಾಳ್ಮೆ ಜನರಿಗೆ ಇರೋದಿಲ್ಲ. ಹಂಗಾಗಿ ಆದಷ್ಟು ನಾ ಈಗ ನನ್ನ ತೋಟದಲ್ಲಿ ಎಲ್ಲರಿಗೂ ತೋಟ ಕೊಳೆ ಅತಿ, ನನ್ನ ತೋಟದಲ್ಲಿ ನಾನು ಈಗೂ ಬರ್ರಿ ನೀವು ಕೊಳೆ ಇಲ್ಲ. ಕಾರಣ ಸ್ವಂತ ಬಳಕೆ. ಸ್ವಂತ ಯಾಕೆ ಕೊಳೆ ಇಲ್ಲ ಅಂತೀರಿ? ಇದು ನೀವು ಮೊದಲೇ ಎಲ್ಲ ಬೋರ್ಡ್ ದರವನ್ನು ಸಿಂಪಡಣೆ ಮಾಡ್ತೀರಾ? ಮೊದಲೇ ಯಾವ ಕಾರಣಕ್ಕೂ ಅದು ಪ್ರಯೋಜನ ಆಗೋದಲ್ಲ. ಯಾಕಂತಂದ್ರೆ ಜೂನಿಗೆ ಬೋರ್ಡ್ ಬಳಕೆ, ಬಿಸಿಲಿಗೆ ಬೋರ್ಡ್ ಬಳಕೆ ಆಗೋದಿಲ್ಲ, ಹಾಗೂ ಹೊಡಿಲೂಬಾರದು. ಮೇಲಾಗಿ ಏನೇ ಇದ್ರು ಈಗ ಬಂದಿದೆ ಕೀಟನಾಶಕ. ನಿಮ್ಮ ಶಿವಮೊಗ್ಗ ಭದ್ರಾವತಿ ಇತ್ಲ ತೀರ್ಥಳ್ಳಿ ಮಾರ್ಚ್ ಏಪ್ರಿಲ್ ನಿಂದನೇ ಶುರು ಮಾಡ್ತಾ ಸರ್. ಇದು ಏನಾಯ್ತು ಅಂದ್ರೆ ಅಡಿಕೆಗೆ ರೇಟ್ ಬಂದಿರೋದನ್ನು ಒಂದಿಷ್ಟು ಚಟ ಆಯ್ತು ಅಲ್ಲ ಅವಶ್ಯಕತೆ. ಅದು ಮಿಳ್ಳಿ ಉದುರೋದು ಒಂದು ಅಂಶ ಕಮ್ಮಿ ಆಗಿ ಅಂತ ನಾನು ಈಗ ಅದು ಎಲ್ಲರೂ ಒಪ್ತಾರ ಇಲ್ಲ ಗೊತ್ತಿಲ್ಲ ಸರ್. ಈಗ ಅಂದ್ರೆ ಈಗ ನನಗೆ ಎಲ್ಲ ಅಂಶ ಸರಿ ಇದ್ರೆ ನಾನು ಹೆಲ್ದಿ ಇರ್ತೇನೆ, ಇಲ್ಲ ಅಂದ್ರೆ ಏನೋ ಒಂದು ಕೊರತೆ ಅಂತ. ಅದನ್ನ ಅವ್ರು ಸ್ಟಡಿ ಇಲ್ಲ, ಏ ಕೀಟನಾಶಕನೇ ಹಾಕತಿ ಅಂತಾರೆ, ಅದು ಇದಾರೆ. ನಾನು ನೀವು ಬೋರ್ಡ್ ಬಳಕೆ ಮಾಡೋದೇನಿದ್ರು ಜೂನ್ ಕಮೆಂಟ್ಸ್ ಮಳೆ ಶುರು ಆಗ್ಬೇಕು ನಾವು ಬಳಕೆ ಮಾಡಬೇಕು. ಆ ರೀತಿ ನಾನು 1 ವರ್ಷಕ್ಕೆ ಸಮಯ ಬಂದ್ರೆ 3 ಡೋಸ್ ಆಗ್ಬೋದು ತಿಂಗಳಿಗೆ ಒಂದು, 1 ವರ್ಷ ಮಳೆ ಕಮ್ಮಿ ಆದ ವರ್ಷ 2 ಡೋಸ್ ಆಗ್ಬೋದು. ಆ ರೀತಿ ಹೊಡೆದು ಬಳಕೆ ಮಾಡ್ಕೊಳ್ತೇವೆ. ಈ ಅನಾನಸ್ ಬೆಳೆಗೆ ಜಮೀನ್ ಹೆಂಗ್ ತಯಾರು ಮಾಡ್ಕೋಬೇಕಂತ ಹೇಳ್ತೀರಿ? ಜಮೀನ್ ಸರ್ ಈಗೇನಾಗೈತಿ ತಂತ್ರಜ್ಞಾನ ಉಳುಮೆ ಮಾಡ್ತಾರೆ. ಮುಂಚೆ ನಾವು 1.5 ಅಡಿ ಗಾತ ಹೊಡೆದು ಹಾಕ್ತಿದ್ವಿ. ಈ 30 ವರ್ಷದ ಹಿಂದೆ 1.5 ಅಡಿ ಇದನ್ನ ಅಗದು ಹಾಕ್ತಾ ಇದ್ವಿ. ಈಗ ಅದು ಹೋಗಿದೆ ಸರ್, ಮೇಲೆ ನೆಡ್ತಾರೆ 2 ವರ್ಷಕ್ಕೆ ಬೆಳೆ ತಕ್ಕಂತಾರೆ ಕೈ ಬಿಡ್ತಾರೆ. ಈಗ ನಾನು ಅದರಲ್ಲೇ ಈ ಓಡಿತ್ತು, ಈ 2 ವರ್ಷ ಬೆಳೆ ಮಾಡುವಾಗ್ತೀನಿ ಅದ್ರ ಮಧ್ಯೆ ಹಾಕ್ತೇನೆ, ಅದು ಒಂದು 2.5 ಅಡಿ ಗ್ಯಾಪ್ ಬಿಡ್ತೇನೆ ನಾವು, ಆ ಗ್ಯಾಪಿ ಹಾಕ್ತೇನೆ. ಹಂಗಾಗಿ ನಾ ಇದ್ದದ್ರಲ್ಲೇ ನಿಮ್ಮ 25-30 ವರ್ಷದಿಂದ ನಾನು ಒಂದೇ ಭೂಮಿಯಲ್ಲಿ ಬೆಳೆ ಮಾಡ್ಕೊಂತ ಬರ್ತಾ ಇದ್ದೀನಿ. ಒಂದೇ ಭೂಮಿಯಲ್ಲಿ ಇಳುವರಿ ಒಂದು ಒಂದು ಕಾಯಲ್ಲಿ 100-200 ಗ್ರಾಮ್ ಹೆಚ್ಚು ಕಮ್ಮಿ ಆಗ್ಬಹುದು ಅಷ್ಟೇ, ಇಷ್ಟೇ, ಬೇರೆ ಏನು ಸಮಸ್ಯೆ ಅಲ್ಲ. ಆದ್ರೆ ಆ ತರ ರಾಸಾಯನಿಕ ಗೊಬ್ಬರ ತಿಂದ್ರು ಅದ ಮಟ್ಟಕ್ಕೆ ಕೊಡ್ತಾ ಇದೆ. ಹಂಗಾಗಿ ಆ ರೀತಿ ಮಾಡ್ಕೊಳ್ತಾ. ಇದು ಹೇಗೆ ಈಗ ಒಂದು ಸಸಿಯಿಂದ ಈ ಒಂದು ಸಸಿಗೆ ಅಥವಾ ಸಾಲಿನಿಂದ ಸಾಲಿಗೆ ಅಂತರದ ಒಂದು ನಿರ್ವಹಣೆ ಯಾವ ರೀತಿ? ಮ್ಯಾಕ್ಸಿಮಮ್ 1.5 ಅಡಿ ಅಂತರ ಬೇಕು ಅಂತ. ಈಗೇನಾಯ್ತು, ಒಂದೂವರೆ ಅಡಿ ನೆಟ್ಟು ಒಂದೂವರೆ ಕೆಜಿ ಎರಡು ಕೆಜಿ ಮಾಡೋದಕ್ಕಿಂತ ಒಂದೂವರೆ ಅಡಿಯಲ್ಲಿ ಎರಡು ಗಿಡ ನೆಟ್ಟು ಒಂದೊಂದು ಕೆಜಿ ಬರಲಿ ಅನ್ನೋ ಮಟ್ಟದ್ದು ಕೃಷಿನೂ ಮಾಡ್ತಾರೆ. ಅಂತರ ಇದ್ದಷ್ಟು ಭತ್ತ ಅಥವಾ ಅಡಿಕೆ ಪೈನಾಪಲ್ ಇರ್ಬೋದು ಹೆಚ್ಚಿಗೆ ಇಳುವರಿ. ಅಂತರ ಇದ್ದಷ್ಟು ಹತ್ತಿರ ಇದ್ದಾಗ ಆದಷ್ಟು ಹಂಚಿಗೆ ತಿಂತತಿ, ಗೂಡನ್ನು ಹಂಚಿಗೆ ತಿಂತತಿ. ಮತ್ತೆ ಏನೋ ಕಾನಲ್ಲಿ ಕುಂತಾಗ ಬಹಳ ಜನದಿದ್ದಲ್ಲಿ ಏನೋ ನಮಗೆ ಟೆನ್ಷನ್ ಹೆಂಗಾಗ್ತತಿ, ಆ ರೀತಿ ಬೆಳೆಗೂ ಆಗ್ತತಿ ಅನ್ನೋವಾಗ ಎಷ್ಟು ದೂರ ಇತ್ತು ಆದಷ್ಟು ಇಳುವರಿಗೆ ಚಲೋ ಆಗ್ತತಿ. ಹಂಗಾಗಿ ನಾವು ಮ್ಯಾಕ್ಸಿಮಮ್ ಒಂದು ಕಾಲಡಿ ಒಂದು ಒಂದು ಕಾಲಡಿ ಒಂದು ಹಚ್ಚಿ ಅದರಲ್ಲಿ ಒಂದೂವರೆ ಅಡಿಯಿಂದ ಎರಡು ಅಡಿ ಅಂತರದಲ್ಲಿ ಒಂದು ಕಾಲಡಿ ಒಂದು ಹಿಂಗೆ ನೆಟ್ಕೊಂಡು ಎರಡು ಲೈನ್ ನೆಟ್ಕೊಂತ ಹೋಗ್ತಿದ್ದೇನೆ. ಎರಡು ಲೈನ್ ನೆಟ್ಕೊಂತ. ಮತ್ತೆ ಈಗ ಇದರಲ್ಲಿ ಕಳೆಗಳ ಒಂದು ನಿರ್ವಹಣೆಗೆ ಬಂದ್ರೆ ಕಳೆ ಹೆಸರು ಅದು ಅದೇ ನಾನು ಸ್ವಂತ ಕೆಲಸ ಆಗಿರೋದ್ರಿಂದ ಈಗೂ ಸಹ ಕೈಯಿಂದ ತೆಗೆದು ಕೈಯಿಂದ ತೆಗಿತೇನೆ ನಾನು. ಈಗ ಅದು ಇದು ಬಹಳ ಜನ ಬಳಕೆ ಮಾಡ್ತಾರೆ. ಈಗ ನಾನು ಸಣ್ಣ ಬ್ಯಾಸಾಯ ಇದ್ದವನಾಗಿದ್ದು ನಾನು ಸ್ವಂತ ಮನೆಯಲ್ಲಿ ಹೆಣ್ಮಕ್ಳು ಸೊಸೆ ಈಗ ಅವರು ಕೃಷ್ಣಮೂರ್ತಿ ಸರ್ ಹೇಳಿದ್ರಲ್ಲ ಆ ರೀತಿ ಆದಷ್ಟು ನಾವು ಸ್ವಂತ ಮಗ ಕನ್ನಡ ಶಾಲೆ ಮೇಸ್ತ್ರು ಅವನು ಅವನ ದಂಧೆಗೆ ಹೋಗ್ತಾನೆ. ಆದಷ್ಟು ನಾವು ಮನೆಗೆ ಇದ್ದು ನಮ್ಮ ಇದು ಕೃಷಿ ಅಂದ್ರೆ ನಮಗೆ ಹೆಚ್ಚಿಗೆ ಲಾಭ ಅನ್ನಕ್ಕಿಂತ ಪ್ರೀತಿಗೆ ಮಾಡೋದು ಒಂದು ತಮ್ಮ ಉತ್ತಮ ಜೀವನಕ್ಕೂ ಆಯ್ತು ಹವ್ಯಾಸಕ್ಕೂ ಆಯ್ತು ಮನೆಗೂ ಆಯ್ತು. ಇಲ್ಲಾಂದ್ರೆ ಎಲ್ಲೇ ಹೋಗಿ ಟೈಮ್ ಕಳಿಬೇಕು. ಆಮೇಲೆ ಈಗ ಇದರಲ್ಲಿ ಈಗ ಕಟಾವಿಗೆ ಬಂದ್ರೆ ಯಾವ ರೀತಿಯಿಂದ ಕಟಾವು ಮಾಡ್ಬೇಕಾದ್ರೆ ಏನ್ ತೊಂದ್ರೆ? ಕಟಾವಿನ ಸಮಸ್ಯೆನೇ ಇಲ್ಲ ಸರ್, ಅದಕ್ಕಂದು ವ್ಯಾಪಾರಿಗಳಿರ್ತಾರೆ ಕೊಟ್ಬಿಡಿ ಅವ್ರಿಗೆ ಮನೆ ಬಾಗಿಲಿ ಬರ್ತಾರೆ. ಪೈನಾಪಲ್ ಇಂದಂತೂ ಸಮಸ್ಯೆನೇ ಇಲ್ಲ, ಸಮಸ್ಯೆ ಇಲ್ಲ. ಅಡಿಕೆನ ಹಸಿದು ಸೇಲಿಂಗ್ ಮಾಡಬಹುದು, ರೆಡಿನು ಮಾಡಬಹುದು. ಈ ಸಲ ಒಂದ್ ಎರಡು ಕ್ವಿಂಟಲ್ ಶುಂಠಿ ಹಾಕಿದ್ದೆ, ಅದು ನೀರಾವರಿ ಇರೋದ್ರಿಂದ ನಾವು ಆದಷ್ಟು ಮೇಕ ಬಿತ್ತಿದ್ವಿ, ಅದು ಅಷ್ಟು ಹೋತು. ಈಗ ಮೆಣಸು ಮಾಡಿದ್ದೀನಿ, ಆದ್ರೆ ಈಗ ಅದ್ ಏನಾಗಿತ್ತು ಅಂದ್ರೆ ಮೆಣಸು ದೊಡ್ಡ ಲಾಭ ಸರು, ಆದ್ರೆ ಈ ಲೇಬರ್ ಸಮಸ್ಯೆ ಬಂತಿದೆ. ಲೇಬರ್ ಈಗ ನೋಡ್ರಿ, ಅದು ಹದಿನೈದು ದಿನಕ್ಕೊಂದ್ ಕಾಯಿ ಹರಿಬೇಕು. ಈಗ ಒಂದು ಐದು ಕ್ವಿಂಟಲ್ ಎರಡು ಕ್ವಿಂಟಲ್ ಕಾಯಿ ಹರಿಬೇಕು ಅಂತಂದ್ರೆ ಒಬ್ರಿಬ್ರು ಆಗ್ತೈತ? ಆಗಲ್ಲ. ಹಂಗಾಗಿ ಅದು ಒಂದ್ ಈಗ ನಂದೊಂದ್ ಒಂದ್ ಸಾವಿರ ಕುಣಿ ಮೆಣಸಿದೆ, ಚಲೋ ಇದೆ. ನಿಮ್ಮ ಊರಲ್ಲಿ ಆಳುಗಳ ಒಂದು ಕೊರತೆ? ಊರಿನಲ್ಲಿ ಆಳು ಕೊರತೆ ಇದೆ, ಆದ್ರೆ ಬೇರೆ ಕಡೆಯಿಂದ ಲೇಬರ್ಸ್ ಬೇಕಾದಷ್ಟು ಬರ್ತಾರೆ. ಬೇರೆ ಕಡೆ ಅಂದ್ರೆ ಹೊರಗಿಂದ ಹತ್ತು ಇಪ್ಪತ್ತು ಐವತ್ತು ಕಿಲೋಮೀಟರ್ ದೂರದಿಂದ ವೆಹಿಕಲ್ಸ್ ಮಾಡಿಕೆ ಬರ್ತಾರೆ. ಆದ್ರೆ ತಾಸು ಕಮ್ಮಿ ಆಗಿ ಹೋಗಿದೆ, ಎಂಟು ತಾಸು ದುಡಿಯಲ್ಲಿ ಆರು ತಾಸಿಗೆ ಬಂದಿದ್ದಾರೆ, ಐದು ತಾಸಿಗೆ ಬಂದಿದ್ದಾರೆ. ಈ ರೀತಿಗೆಲ್ಲ ಬಂದ್ಬಿಟ್ಟಿದೆ. ಹಂಗಾಗಿ ಗುತ್ತಿಗೆ ತಗೊಳ್ತಾರಲ್ಲ ಕೆಲವೊಬ್ರು, ಗುತ್ತಿಗೆ ಕೊಡ್ತಾರೆ. ನಮ್ಮವಾದ ಆಳು ಎಷ್ಟು ತಾಸು ದುಡಿದ್ರು ಆಳೆ ಕೈಯಾಗೆ ದುಡಿಸ್ಬೇಕು ಅನ್ನುವ, ಗುತ್ತಿಗೆ ಕೊಡಬಾರ್ದು ಕೊಡಬಾರ್ದು ಅನ್ನೋ ನಮ್ಮ ತತ್ವ. ಅದು ಎಲ್ಲಾ ಕ್ವಾಲಿಟಿನೂ ಇದೆ ಸರ್. ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದೀರಾ? ಜಾನುವಾರು ಇದಾವೆ? ಅದು ಕೃಷ್ಣಮೂರ್ತಿ ಸರ್ ಹೇಳಿಂಗೇನೆ, ಹೈನುಗಾರಿಕೆ ವಿಶೇಷತೆ ಅಂದ್ರೆ ನನಗೆ ತೋಟದ ಗೊಬ್ಬರಕ್ಕೆ ಈಗ ಸೊಸೆ ನನ್ನ ಮಗ ಮೇಷ ಹೇಳ್ತಿರ್ಬೋದು. ಆದ್ರೆ ಅದನ್ನ ಅದಕ್ಕೆ ಹೇಳಿದ್ರೆ ನಿನ್ಗೂ ಅದು ಒಂದು ದುಡಿಮೆ ಬೇಕು, ನೀನು ಎರಡು ದನ ಸಾಕಿ ಅದು ಸಗಣಿ ಮಾಡುವಂತಾನೆ ಅದಕ್ಕೆ ಹಚ್ಚಿದ್ದೇನೆ ನಾನು ಉದ್ದೇಶಪೂರ್ವಕ. ಅದೇ ಯಾಕಂದ್ರೆ ನಮ್ಗ ಅದೇ ಮೇನ್ ಸರ್. ಹೌದು, ಅಷ್ಟಕ್ಕಾಗಿ ನಾನು ಹೈನುಗಾರಿಕೆ ಐತಿ. ಎರಡೇ ಮೇ ಎರಡು ಆಕಳು ಒಂದು ಸಾಕೊಂಡೇ ಇದೀವಿ ನಾವು. ಇದೇನು ಆಕಳು ಎಮ್ಮೆ ಅಂತ ಹೇಳಿದ್ರೆ ಇದು ಜವಾರಿನಾ ಇಲ್ಲ ಕಂಟಿ ಜರ್ಸಿ ಆಕಳು? ಜರ್ಸಿಯಲ್ಲೇ ಕಂಟ್ರಿ ಅಂತ ಬರುತ್ತೆ, ಪ್ಯೂರ್ ಜರ್ಸಿ ಅಲ್ಲ. ಅದು ನಮ್ಮ ಮನೆಗೆ ಹೆಚ್ಚಿಗೆ ಆದಷ್ಟು ಡೇರಿ ಕೊಡ್ತೇವೆ. ಎಮ್ಮೆನು ಅಷ್ಟೇ, ಅದು ಒಂದೊಂದ್ಸಲ ಎಮ್ಮೆನು ಗ್ಯಾಪ್ ಆಗ್ತೈತ್ರಿ, ಯಾಕಂದ್ರೆ ಅದು ಕಟ್ಟಿದಾಗ ನಮ್ಮ ಮನೆಗೆ ಬೇಕಾಗಷ್ಟು ಇಟ್ಕೊಂಡು ಡೇರಿ ಕೊಟ್ಬಿಡ್ತೇವೆ. ಈಗ ಅನಾನಸ್ ಬೆಳೆಯಲ್ಲಿ ಮತ್ತೆ ಈಗ ನೀವು ಏನು ಅದ್ರ ಸಮಸ್ಯೆ ಕಂಡಿದ್ದೀರಿ ಅಂದ್ರೆ ರೋಗ ಆಗ್ತಕ್ಕಂಥದ್ದು ಕೀಟ ಬರೋದು? ಏನ ರೋಗ ಇದೆ ಸರ್? ಕೊಳೆ ಅಂತ ಬರ್ತೈತೆ, ಕೊಳೆ ಬರ್ತದೆ. ಯಾಕೆ ಬರ್ತದೆ ಇದು? ಯಾಕಂದ್ರೆ ಅದು ಫಂಗಸ್ನಿಂದನೇ ತಯಾರಿಸ. ಅಲ್ಲ ಸರಿ, ಫಂಗಸ್ ಅಂದ್ರೆ ಏನಾದ್ರು ನೀರಲ್ಲಿ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆದಾಗ ಬರುತ್ತಾ ಅಥವಾ ಮಳೆ ಜಾಸ್ತಿ ಆದಾಗ ಬರುತ್ತಾ? ತೇವಾಂಶನೇ, ತೇವಾಂಶ ಅಂದ್ರೆ ಮಳೆ ಹೆಚ್ಚಾದಾಗ ನೀರ್ನಿಲ್ಲ ಜಾಗದಲ್ಲಿ, ಮತ್ತೆ ರೋಗ ರೀತಿ ಗಿಡ. ಈಗ ಒಂದೊಂದ್ಸಲ ಒಂದ್ ಪ್ಲಾಟ್ ನಲ್ಲಿ ಕೊಳೆ ಇದ್ದಿರ್ತತಿ, ಅದೇ ಪ್ಲಾಟ್ ಸಸಿ ತಂದಾಗೂ ಬರ್ತೈತಿ, ಬರ್ತೈತಿ. ಅದಕ್ಕೆ ಕ್ಲೋರು ರೇಡಿಯಂ ಇಲ್ಲ, ಇದು ಯಾವ್ದನ್ನೂರ ಕರಡಿ ಹೋಯ್ದು ಅದೆಲ್ಲ ಇದ್ದಿದ್ದೆ ಬೆಳೆ. ಅಲ್ಲ, ವರ್ಷ ವರ್ಷ ನೀವೇ ಈಗ ಸಕ್ಕರ್ಸು ಸ್ಲಿಪ್ಪರ್ಸ್ ನೀವೇನೆ ಇದ್ ಮಾಡದ? ಹೌದು, ನಿಮ್ಮ ಏನ್ ಬೆಳೆದಿರ್ತೀರಿ ಹಿಂದೆ ಬೆಳೆದೆ ಅದನ್ನೇ. ಒಂದು ವೇಳೆ ನಾನು ಕಂಟಿನ್ಯೂ ಇರೋದ್ರ ನಂದ್ರಕ್ಕೇನೆ ಹಸ್ತೇನೆ, ಕೆಲವೇರು ಬೇರೆ ಇರದಕ್ಕೂ ತಂದ ಹಸ್ತಾನೆ, ಬೇರೆ ಇದಕ್ಕೂ ತಂದ. ಅಲ್ಲಿ ಏನಾಗತಿ, ಬೇರೆ ಇರದಕ್ಕದ ಮೋಸ ಆಗ್ತತಿ. ಅವನು ಅವನರಲ್ಲಿ ಕೊಳೆ ಇತ್ತು ಅಂದ್ರೆ ಇಲ್ಲೂ ಬರುತ್ತದೆ. ಹೌದು. ಈಗ ನೀವು ಯಾವ ರೀತಿಯಿಂದ ಆಯ್ಕೆ ಮಾಡ್ಕೊಂತೀರಿ ಈಗ ಮುಂದಿನ ಒಂದು ಮುಂಗಾರಿಗೆ ಬೆಳೆಯೋದಾದರೆ ಈ ಬೀಜಗಳ ಒಂದು ಆಯ್ಕೆ ಯಾವ ರೀತಿಯಿಂದ, ಕಂದುಗಳ ಆಯ್ಕೆ ಯಾವ ರೀತಿಯಿಂದ ಮಾಡ್ಕೊಂತೀರಿ? ಬೀಜಗಳು ಅಂದ್ರೆ ಅದನ್ನೇ, ಈಗ ಹಣ್ಣು ಕಟ್ಟಿಂಗ್ ಆದ್ಲೆ ನಾನು ಮೇಕೆ ಪೈನಾಪಲ್ ನೆಡಬೇಕು ಅಂದ್ರೆ ನನ್ನ ಪ್ಲಾಟ್ನಾಗ ಇಲ್ದವರು ಒಂದು ಪ್ಲಾಟ್ ಅನ್ನು ಚಾಯ್ಸ್ ಮಾಡ್ಕೊಂಡಿರ್ತೇನೆ. ಅದ್ ಮೇ ಜೂನ್ ಸಸಿ ಹಚ್ಚಬೇಕು. ಅದೇನಾಗೈತಿ ಮೇ ಜೂನ್ ಅಂದ್ರೆ ಅದಕ್ಕೊಂದು ಟೈಮಿಂಗ್ಸ್. ಮುಂಚೆಲ್ಲ ಏನಿತ್ತು ಪೈನಾಪಲ್ ಅಂದ್ರೆ ತಾನಾಗೆ ನೆಟ್ಟು ಅದು ತಾನಾಗೆ ಹೂ ಬರೋದು. ನಾವು ನೆಟ್ಟ ಮೇಲೆ 12 ತಿಂಗಳಾಗಬಹುದು 18 ತಿಂಗಳಾಗಬಹುದು ಈ ಮಟ್ಟಕ್ಕೆಲ್ಲ ಹೋಗಿತ್ತು. ಈಗ ಫ್ಲವರಿಂಗ್ ಗೆ ಅಂತಾನೆ ಒಂದು ಇದು ಬಂದಿದೆ ಇತ್ರೇಲ. ಅದನ್ನ ಬಿಟ್ಟು ಬಿಟ್ರೆ ನಾವು ನೆಟ್ಟು ಗಿಡನ ಇಂಟಿಸ್ಟ್ ಟೈಮಿಂಗ್ ಅಂತ ಬೆಳೆಸಿದ್ರು ಸಹಿ ಸರಿ. 12 ತಿಂಗಳನು 16 ತಿಂಗಳನು 10 ತಿಂಗಳನು 10 ತಿಂಗಳಿಗೆ ಬೆಳೆಸಿ ಹಾಕೋರು ಇದಾರೆ. ಸದೃಢವಾಗಿ ಬೆಳೆಸಿ ಹಾಕಿದ್ರೆ ಅದು 45-50 ಫ್ಲವರಿಂಗ್ ಬಂದ್ಬಿಡ್ತೈತಿ. ಫ್ಲವರಿಂಗ್ ಬಂದ್ಬಿಡ್ತದೆ. ಅದಾದ್ಮೇಲೆ ಧಾರಾಳವಾಗಿ ನೀವು ಆ 45 ದಿನ ಬಿಟ್ಟು ಒಟ್ಟು ಟೋಟಲಿ ಫ್ಲವರಿಂಗ್ ಈಗ ಔಷಧಿ ಬಿಟ್ಟು ಅಲ್ಲಿಂದ 5-6 ತಿಂಗಳ ಕಟಿಂಗ್ ಕಟಿಂಗ್ ಬರುತ್ತೆ. ಕಟಿಂಗ್ ಆಗಿ ಹೋಗ್ತದೆ. ಕಟಿಂಗ್ ಅಲ್ಲಿ ಈಗ ತಾವ್ ಹೇಳಿದ್ರಿ ಈಗ ಅವರೇ ವ್ಯಾಪಾರಸ್ಥರ ಬಂದು ಇದ್ ಮಾಡ್ಕೊಂತಾರೆ ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಅದನ್ನ ಏನು ಒಂದು ಎಕರೆ ಲೆಕ್ಕದಲ್ಲಿ ಕೊಡ್ತೀರೋ ಯಾವ ರೀತಿಯಿಂದ? ಕೆಜಿ ಲೆಕ್ಕ. ಅವನ್ ಏನ್ ಮಾಡ್ತಾನೆ, ಒಂದು ಕಾಲು ಕೆಜಿ ಬಂದ್ರೆ ಮಾತ್ರ 2,000 ರೂಪಾಯಿ ರೇಟ್ ಐತಿ ಅಂತ ಹೇಳಿ 20 ರೂಪಾಯಿ ಕೆಜಿ. ಅವನು ಒಂದು ಕಾಲು ಕೆಜಿ ಬಂದ್ರೆ ಮಾತ್ರ 20 ಕೊಡ್ತಾನೆ. ಅದರಲ್ಲಿ 1 ಕೆಜಿ ಒಳಗೆ ಬಂತು ಅಂದ್ರೆ 10 ರೂಪಾಯಿ. ಅದ್ರ ಅರ್ಧ ಬೆಲೆ. ಅವನ್ ನೋಡ್ತಾನೆ, ತೂಕ ಮಾಡ್ಕೊಳ್ತಾನೆ, ಕ್ಯಾಶ್ ಕೊಟ್ಟು ಹೋಯ್ತಾನೆ. ಅಲ್ಲೇನೆ ಇದಕ್ಕೆ ಬೇಕಾಗಂತ ಕೂಲಿಗಾರರು ಎಲ್ಲ ಅವನೇ ಅಂದ್ರೆ ಅವನೇ ತಂದ್ಕೊಂತ ಅವರೇ ತಂದ್ಕೊಂಡು ಎಲ್ಲೋದು ಅವಂದೇ. ಕಟಿಂಗ್ ಹಣ್ಣು ಬಂದ ಮೇಲೆ ಕಟಿಂಗ್ ಜವಾಬ್ದಾರಿ ಅವಂದೇ. ಅದನ್ನ ಹೊರತೆ ರೇಟು ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಅವರೇ ನೋಡ್ಕೊಂಡು. ಈಗ ಇದ್ರ ಜೊತೆಗೆ ತಮ್ಮ ಒಂದು ಬಿಡುವಿನ ಸಮಯ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ ತಮಗೆ, ಆ ಸಮಯದಲ್ಲಿ ಯಾವ ರೀತಿ ತಾವು ಕಾಲ ಕಳಿತೀರಿ? ಒಂದು ಹರಿಸಿಲಿ ಒಂದು ಕೃಷಿ ಗೊಬ್ಬರದ ಅಂಗಡಿ ಐತಿ ಊರ್ ನಮ್ಮೂರಿಂದ 2 ಕಿಲೋಮೀಟರ್ ಅಲ್ಲಿ ಬಂದು ವಾಸುದೇವ್ ಅಂತೇಳಿ ಅವ್ರು ಎಲ್ಲ ಶಿವಮೊಗ್ಗ ಕೃಷಿ ಇದಕ್ಕೆ ಬರ್ತಾರೆ. ಅಲ್ಲಿ ಬಂದು ಸುಮ್ಮನೆ ಚರ್ಚೆ ಮಾಡ್ತೀರಾ? ಚರ್ಚೆ ಅದೇ ಜಾಗ ಹೆಚ್ಚಿಗೆ ಏನಾದ್ರೂ ಹೇಳೋದಾದ್ರೆ ಕೇಳೋದ್ರೆ ಅಲ್ಲೇ ಕೇಳ್ಕೊಂತೀರಾ ಹೇಳ್ತೀರಾ? ಅದಾದ್ಮೇಲೆ ಮತ್ತೀಗ ತಮ್ಗೆ ಮಾರ್ಕೆಟಿನ ಒಂದು ರೇಟ್ ಆಗಿರ್ಲಿ ಹವಾಮಾನದ ವರದಿ ಆಗಿರ್ಲಿ, ಇದು ಸುಮಾರೀಗ ಕೃಷಿ ವಿಶ್ವವಿದ್ಯಾಲಯಗಳು ಕೂಡ ಎಲ್ಲಾ ರೈತರ ಒಂದು ಮೊಬೈಲ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನೀವು ನಿಮಗೆ ಯಾವ ಮೂಲದಿಂದ ಸಿಗುತ್ತೆ ಮಾಹಿತಿ? ಪತ್ರಿಕೆ ಮುಖಾಂತರ ಅಂತೂ ಇದೆ, ಪತ್ರಿಕೆ ಒಂದು ನೋಡ್ತೇನೆ, ಒಂದಿಷ್ಟು ಟಿವಿ ಮಾಧ್ಯಮ, ಆಕಾಶವಾಣಿ ಕೂಡ ನಾವು ಹೇಳ್ತೀವಿ. ಹೌದು, ಬಿಟ್ರೆ ಪ್ರಾಕ್ಟಿಕಲಿ ಅನುಭವನೇ ಆದಷ್ಟು. ಯಾರ್ದೋ ಪ್ಲಾಟು ಈಗ ಯಾರೋ ಒಂದು ಈಗ ಒಂದು ಅಡಿಕೆ ಮಾರ್ಕ್ ಮಾಡೋದೈತಿ. ಈಗ ಸುಮ್ನೆ ನಾನು ಎಜುಕೇಶನ್ ಅಲ್ಲ, ನನ್ನ ಮೂಲ 5ನೇ ಕ್ಲಾಸ್ ಬುಡ್ದು ನಾನು. ಆದ್ರೆ ಒಂದು ಅಡಿಕೆ ಲೈನ್ ತಕ್ಕೊಡೋದು ಅದೆಲ್ಲ ಬುಡ್ದು ಒಂದಿಷ್ಟು ಹವ್ಯಾಸಗಳಂತ ಬೆಳೆಸ್ಕೊಂಡಿದ್ದೇವೆ. ಹೋಗ್ತೇವೆ ಈಗ ನಮ್ದು ಅದು ಮೆಜರ್ಮೆಂಟ್ ಹೇಳ್ತೇವೆ, ಇಲ್ಲ ಅದು ಬೇಡ ನಮ್ ಮೆಜರ್ಮೆಂಟ್ ಮಾಡಿಕೊಡ್ರಿ ಅಂತ ಅದನ್ನ ಮಾಡ್ತೇವೆ. ಇನ್ನು ಮತ್ತೊಂದು ಈಗ ಎತ್ತು ಗಾಡಿ ಇದ್ವು ಒಂದಿಷ್ಟು ವರ್ಷ, ಅದರಲ್ಲಿ ಜೀವನ ಮಾಡಿದ್ವಿ. ಈಗ ನನಗೆ ವಯಸ್ಸಾತು, ಮಗ ಅವನ್ ಡ್ಯೂಟಿ ಹೋಗ್ತಾನೆ. ಒಂದಿಷ್ಟು ಸದೆ ಹುಲ್ಲು ತರಬೇಕು ಅಂದ್ರೆ ಒಂದು ಗಾಡಿ ಮಾಡ್ಕೊಂಡಿದ್ದೇನೆ ನಾನು, ಎಲೆಕ್ಟ್ರಿಕಲ್ಸ್ ಒಂದು ಲಗೇಜ್ ಹೊಡಿಯೋದಕ್ಕಂತ ಮಾಡ್ಕೊಂಡಿದ್ದೇನೆ. ಅದಕ್ಕೆ 5-6 ಕ್ವಿಂಟಲ್ ವೇಟ್ ಹಾಕ್ರಿ ಅಂತಾರೆ. ಆದ್ರೂ ಇಲ್ಲ, ಅದು ಎಷ್ಟು ಬೇಕಷ್ಟು ತೋಟದಂತ ಅಷ್ಟು ಅಡಿಕೆನೂ ನಾನು ಅದರಲ್ಲೇ ಹೊಡಿತೀನಿ ಸರ್. ಲೇಬರ್ಸ್ ಇಲ್ಲೇ ಇಲ್ಲ, ಒಂದು ಕಮ್ಮಿ ಅಂದ್ರೆ ಒಂದ್ ಎಕರೆಯಲ್ಲಿ 106 ಕ್ವಿಂಟಲ್ ಹಸಿ ಅಡಿಕೆ. ಅದಷ್ಟನ್ನು ನಾನು ತೋಟದಿಂದ, ಈಗ ಒಂದು ಆಳು ಲೇಬರ್ಸ್ ಇಲ್ಲ, ಒಣ ಅಡಿಕೆ ಇರ್ಬೋದು ಹಸಿ ಅಡಿಕೆ ತಂದಾಕದ್ ಇರೋದು ತೋಟದೊಳಗೆ ಹುಗ್ಗಕ್ ಮಾಡ್ಕೊಂಡಿದ್ದೀನಿ. ಇನ್ ಬಿಡುವಿನ ಸಮಯದಲ್ಲಿ ಬೆಳಗ್ಗೆ ಎದ್ದು ಅದರಲ್ಲೇ ದರ್ಕಲ್ ತರೋದು. ಹಂಗಾಗಿ ಒಟ್ಟ ದಿನ ಕೃಷಿ ಮೇಲೆ ಹೆಚ್ಚಿಗೆ ದಿನ ನನಗೆ ಟೈಮ್ ಹೋಗ್ಬೇಕು. ಅಲ್ಲಿ ಈಗ ನಿಮ್ಮ ಜಮೀನಿಂದ ಈಗ ರಸ್ತೆಗೆ ಬರೋದಾದ್ರೆ ರಸ್ತೆ ಸಂಪರ್ಕ ಚೆನ್ನಾಗಿದೆಯಾ? ನಾವೆಲ್ಲ ಜಮೀನ್ ಹತ್ರನೇ ಹೋಗಿ ಮನೆ ಕಟ್ಬಿಟ್ಟೆವ್ ಸರ್. ಊರ್ ಬಿಟ್ಟು ಈಗ ಬಹಳ ಜನ ಸಾಮಾನ್ಯ ರೈತರು ಎಲ್ಲ ಊರಿನ ವಾತಾವರಣ ಕೆರೆಯ ಏನು ಕೆಲಸದ ಹಾಳಾಗ್ತೈತಿ, ಹವ್ಯಾಸಗಳು ಬೆಳೀತಾವು. ಈ ಊರು ಅಂದ್ರೆ ಬೆಳಿಗ್ಗೆ ಎದ್ದು ಇನ್ನೊಬ್ಬರು ಮನೆ ಕಟ್ಟಿಗೆ ಹೋಗ್ಕೊಡಿರ್ಬೇಕು. ಒಂಟಿ ಮನೆ ಅಂದ್ರೆ ಸರ್ ಸೀದಾ ಎದ್ರೆ ತೋಟ ಭೂಮಿ ಇನ್ನೊಂದೇ ನೋಡ್ಬೇಕು. ಹಂಗಾಗಿ ಏನ ಹಬ್ಬ ಹುಣ್ಣದಾಗ ನೋವು ಹಾಕತಿ ಜಮೀನ್ ಹತ್ರ ಇದ್ದರಿಗೆ. ಇನ್ ಇಡೀ ವರ್ಷ ನಾವು ಕಳೆಯೋದು ಭೂಮಿ ಮೇಲೆ. ಹಬ್ಬ ಹುಣ್ಣಿದ ಮಾತ್ರ ಊರು ಬಯಸ್ತೈತಿ ಕಾರ್ಯಕ್ರಮ. ಅದೇ ಹಬ್ಬ ಹುಣ್ಣಿಮೆ ಜಾತ್ರೆ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ. ನಿಮ್ ಊರಲ್ಲಿ ಏನು ಒಂದು ಸೌಕರ್ಯ ಇಲ್ಲ ಅಂತ ಹೇಳ್ತೀರಾ? ಈಗ ಇಂಥದ್ ಇರ್ಬೇಕಿತ್ತಪ್ಪ ನಮ್ಮ ಊರಲ್ಲಿ, ಅಥವಾ ಇಂಥ ನಮ್ಮ ಊರಿನ ಹತ್ರ ಇದ್ರೆ ಒಳ್ಳೇದಿತ್ತು ಅಂತ ಅಂದ್ರೆ ಏನ್ ಹೇಳ್ತೀರಿ? ನಮ್ಮ ಊರಲ್ಲಿ ಸರ್ ಅಂತ ಸಮಸ್ಯೆ ಏನು ಬೇಕು ಅಂತ ಕಂಡಾಗ ಸರ್ ದುಡಿಲೇಬೇಕು ಅಂತ ಕಂಡಾಗ ದೂರ ಹತ್ರ ಅನ್ನೋ ಸಮಸ್ಯೆ ಯಾವುದು ಬರೋದಿಲ್ಲ. ನನ್ನ ತತ್ವ ಅಂದ್ರೆ ಈಗ ನನ್ನ ಮಗ ಇರಬಹುದು, ಈಗಿನ ಮಗ ಬೆಳೆಯೋ ಪೀಳಿಗೆ ಇರಬಹುದು, ಈಗ ಅವರ ಕೃಷ್ಣಮೂರ್ತಿ ಸರ್ ಅವ್ರ ಅವ್ರ ಊರಿನ ವಿಚಾರ ನೋಡಿದಾಗ ಅವರಿಗೂ ಭಾರಿ ಸಂಪರ್ಕದ ಊರಲ್ಲ, ಆದ್ರೆ ಯಾವುದು ಕಮ್ಮಿ ಇಲ್ಲ ಅನ್ನೋ ರೀತಿ ಬದುಕಿದಾರೆ. ಹಂಗಾಗಿ ನಾನು ಸಹ ಈ ನಮ್ಮೂರಲ್ಲಿ ಬೇರೆ ಬಿಸಿನೆಸ್ ಬಹಳ ಬಿಸಿನೆಸ್ ಇದಾವೆ. ಹಂಗಾಗಿ ಇದರಲ್ಲಿ ನನ್ನ ಹಿತಶಕ್ತಿ ನಾನು ಇದರಲ್ಲೇ ಇದ್ದೀನಿ. ಅಂದ್ರೆ ಊರಿನ ವಿಷಯ ಬೇಡ ಅಂತ ಹೇಳ್ತೀರಾ? ಸಂಬಂಧಪಟ್ಟನವರು ಬೇರೆ ಬೇರೆ ಬಿಸಿನೆಸ್ ಇಲ್ಲ, ನಿಮಗೆ ನಾನ್ ಕೇಳಿದ್ದೇನೆ ಸುಮ್ಮನೆ ಕುತೂಹಲಕ್ಕೆ ಕೇಳಿದೆ. ಏನಂತಂದ್ರೆ ಈಗ ನಮ್ಮೂರಲ್ಲಿ ಇದ್ರೆ ಒಳ್ಳೇದಿತ್ತಪ್ಪ, ಇಂಥದ್ದೇನೋ ಒಂದು ಅಂಗನವಾಡಿ ಇದ್ರೆ ಒಳ್ಳೇದಿತ್ತು, ಪಶು ಆಸ್ಪತ್ರೆ ಇದ್ರೆ ಒಳ್ಳೇದಿತ್ತು, ಪಶು ಆಸ್ಪತ್ರೆ 2 ಕಿಲೋಮೀಟರ್, ಹಾಲಿನ ಡೈರಿ ಇದ್ರೆ ಒಳ್ಳೇದಿತ್ತು, ಹಾಲಿನ ಡೈರಿನೂ ಇದೆ, ಆಮೇಲೆ ಸ್ಕೂಲ್ ಒಳ್ಳೆ ಸ್ಕೂಲು ಆಸ್ಪತ್ರೆ ಈ ತರ ಇದ್ರೆ ಒಳ್ಳೇದಿತ್ತಪ್ಪ ಅಂತ ಹಿಂಗ ಅನ್ಸುತ್ತಲ್ಲ. ಎಲ್ಲವನ್ನೂ ಮನುಷ್ಯ ಬಯಸೋದ್ ಕಷ್ಟ, ಯಾಕಂದ್ರೆ ಅದೊಂದು ಸೀಮಿತವಾದ ಜಗ ಅಂತ ಇರ್ತೈತೆ. ಹೌದು ಹೌದು ಹೌದು, ಈಗ ಎಲ್ಲಿ ಬೇಕಲ್ಲಿ ಕುಟ್ರಿ ಅಂದ್ರೆ ಅದು ಮನುಷ್ಯತ್ವನೂ ಅಲ್ಲ. ಹೌದು ಹೌದು, ಈಗ ಬದುಕಬೇಕು ಹಿಂಗೆ ಇರಬೇಕು ಅಂದ್ರೆ ಎಲ್ಲಿದ್ರೂ ಇರಕಾಕೈತಿ. ಅದು ನಿಜ, ಹಂಗಾಗಿ ಇದ್ರಲ್ಲಿ ನೆಮ್ಮದಿ ಇದೆ ಸರ್. ಒಟ್ಟಾರೆಯಾಗಿ ಅನಾನಸ್ ಕೃಷಿ ಏನ್ ಅನಿಸ್ತದೆ ನಿಮ್ನ ಒಂದು ಅನುಭವದಲ್ಲಿ? ಅನಾನಸ್ ಕೃಷಿ ಲಾಭದಾಯಕ, ಲಾಭದಾಯಕ ಸತ್ಯದ ಮಾತು, ಲಾಭದಾಯಕ. ಮಾಲು ಒತ್ತಡ ಆದಾಗ ಅಷ್ಟೇ ಮಾರ್ಕೆಟ್ ಹಿಂದೆ ಮುಂದೆ ಆಗ್ತಿದ್ ಬಿಟ್ರೆ ಅದು ಒಂದೊಂದ್ಸಲ ವ್ಯಾಪಾರಿಗಳು ಅಂತಾರೆ ಸುಳ್ಳು. ಮಾಲಿನ ಒತ್ತಡ ಆದಾಗ ಹೆಚ್ಚು ಕಮ್ಮಿ ಆಗ್ತೈತೆ ಅಂತ. ಇದು ಅನಾನಸ್ ಒಂದು ಬೆಳೆ ಇದೆಯಲ್ಲ, ಇದರ ಒಂದು ರೇಟ್ ಕುಗ್ಗಿರೋದು ಏನಾದ್ರೂ ಉದಾಹರಣೆ ಇದೆಯಾ? ಇದೆ ಇದೆ ಸರ್, ಇದು ಅಜಗಜ ಅಂತಾರೆ. ಅಲ್ಲಿ ಏನಾಗಿದೆ ಅಂದ್ರೆ ಕೊರೋನಾ ಟೈಮ್ ಅಲ್ಲಿ ಹೊಡ್ತಾ ಬಿತ್ತು, ಅದು ಅಲ್ಲದೇನೆ ಈ ವರ್ಷ ಜೂನಿಗೆ ಹೊಡ್ತಾ ಬಿತ್ತು. ಜೂನಿಗೆ ಯಾಕೆ ಬಿತ್ತು ಅಂದ್ರೆ ಮೇಲಿಂದನೇ ಮಳೆ ಶುರುವಾಯ್ತು. ಹೌದು ಹೌದು, ಶುರುವಾಯ್ತು. ನಂತರ ರೈತರು ಏನ್ ಮಾಡ್ತಾರ ಅಂದ್ರೆ ಒಂದ್ರಿಂದ ಬೀಳ್ತಾರೆ, ಪೈನಾಪಲ್ ಅಷ್ಟರು ಮಾಡ್ತಾರೆ. ಈಗ ನಾನು ಸಾದಾ ಮನುಷ್ಯ 10,000 ನಿಮ್ಗೆ ಸಂದರ್ಶನ ಕೊಟ್ಟೆ, ಈಗ ಅವ್ರಿಗಷ್ಟೇ ಏನ್ ಬಿಡೋ ಮರೆ, ಅವನು 10,000 ಹಚ್ಚವ ಅಂತಾರೆ, 1,00,000 ಹಚ್ಚೋರು, ಈ 10,000 ಹೊಡ್ತಾನೆ ಅದು. ಆ 1,00,000 ಹಚ್ಚವ ಏನ್ ಮಾಡ್ತಾನೆ ಗೊತ್ತ ಸರ್, ಅವನು ಟೈಮಿಂಗ್ಸ್ ಫಾಲೋ ಮಾಡದೇ ಇಲ್ಲ. ನಾನು 10,000 ಹಚ್ಚಿದ್ರೆ ಏನ್ ಮಾಡ್ತೇನೆ ಅಂದ್ರೆ ಅದ್ ಯಾವ ಕಾರಣಕ್ಕೆ ಮಾಲ್ ಸೇಲಿಂಗ್ ಆಗ್ಬೇಕು ಅದೇ ಕಾರಣಕ್ಕೆ ನಾ ಸೇಲ್ ಕೊಡ್ತೇನೆ. ಆ 1,00,000 ಕೊಡಕ್ ಆಗಲ್ಲ. ಅವಾಗ ಅವನು ಏಕದಮ್ ಎಲ್ಲ ಕಚ್ಚಿ ಬರಬಾಜೆದ್ದವರು ಇದಾರೆ, ಲಾಭ ಮಾಡ್ಕೊಂಡವರು ಇದಾರೆ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಇವರನ್ನ ಸಂಪರ್ಕಿಸುವುದಾದರೆ ಚಂದ್ರಪ್ಪ ಬಿನ್ ಗಣಪತಿ ಬಡಗಿ ಇವರನ್ನ ತಾವು ಸಂಪರ್ಕಿಸುವುದಾದರೆ ಅಂದ್ರೆ ಅನಾನಸ್ ಬೆಳೆ ಕುರಿತಾಗ್ಲಿ ಮತ್ತೆ ಇವರು ಏನು ಕೃಷಿ ಮಾಡ್ತಾ ಇದ್ದಾರೆ ಇವರ ಒಂದು ಅನುಭವಗಳು ತಾವು ತಿಳಿದುಕೊಳ್ಳುವುದಾದ್ರೆ ಇವರ ದೂರವಾಣಿ ಸಂಖ್ಯೆ ನಾನು ಕೊಡ್ತೇನೆ, 8-7-2-8-7-5-7-0-0. ಇನ್ನೊಂದ್ಸಲ ಹೇಳ್ತೇನೆ, ಇವರ ದೂರವಾಣಿ ಸಂಖ್ಯೆ 8-7-6-2-8-7-5-7-0-0. ಧನ್ಯವಾದ ಚಂದ್ರಪ್ಪ ಗಣಪತಿ ಬಡಗಿಯವರೇ, ಇದುವರೆಗೆ ತಾವು ತಮ್ಮ ಅನಾನಸ್ ಕೃಷಿಯ ಜೊತೆಗೆ ಬೇರೆ ಒಂದು ಕೃಷಿಯ ಅನುಭವಗಳ ಕೂಡ ತಾವು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ. ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಚಂದ್ರಪ್ಪ ಅವರೇ. ತುಂಬಾ ನಮಸ್ಕಾರ. ಇದುವರೆಗೂ ಅನಾನಸ್ ಬೆಳೆ ನಿರ್ವಹಣೆ ಕುರಿತು ತೆಲಗುಂದಲಿ ಗ್ರಾಮ ಸೊರಬ ತಾಲೂಕು ಹರಿಷಿ ಪೋಸ್ಟ್ ಶಿವಮೊಗ್ಗ ಜಿಲ್ಲೆ ರೈತರಾದ ಚಂದ್ರಪ್ಪ ಗಣಪತಿ ಬಡಗಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಶ್ರೋತೃಗಳು, ಇದನ್ನು ಪ್ರಕಟಣೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಕೆಳದಿ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಐಸಿಇಆರ್ ಕೃಷಿ ವಿಜ್ಞಾನ ಕೇಂದ್ರ ನವದೆಹಲಿ ಶಿವಮೊಗ್ಗ ಇವರ ಆಶ್ರಯದಲ್ಲಿ ಕೌಶಲಾಭಿವೃದ್ಧಿ ಜೇನು ಸಾಕಾಣಿಕೆ ತರಬೇತಿಯನ್ನು ದಿನಾಂಕ 15-12-2025 ಸೋಮವಾರ ಹಮ್ಮಿಕೊಂಡಿರುತ್ತಾರೆ. ಮೊದಲ ನೋಂದಾಯಿತ 30 ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ನೋಂದಣಿಗೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9739-1666-0. ಶ್ರೋತೃಗಳೇ, ಕೃಷ್ಣರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅಜ್ಜಂಪುರ ತಾಲೂಕು ಮುಗುಳಿಯ ಮಲ್ಲಮ್ಮ ಮತ್ತು ತಂಡದವರಿಂದ ತತ್ವ ಪದಗಳು. ಪರವಂದ ಬೇಡುವೆನು ದಯಪಾಲಿಸ

ಮಹಾದೇವ ಶಿವ ಶಿವ ಜಂಬೋ ಮಹಾದೇವ ಇದುವರೆಗೂ ಅಜ್ಜಂಪುರ ತಾಲೂಕು ಮುಗುಳಿಯ ಮಲ್ಲಮ್ಮ ಮತ್ತು ತಂಡದವರಿಂದ ತತ್ವ ಪದಗಳನ್ನು ಕೇಳಿದಿರಿ. ಇದುವರೆಗೂ ಅಜ್ಜಂಪುರ ತಾಲೂಕು ಮುಗುಳಿಯ ಮಲ್ಲಮ್ಮ ಇದುವರೆಗೂ ಕರುಣದಲೆ ಪರ ಕೊರೆ ಮಯ ರೂಪಾ.